ಸಹಾಯಕ ನಿರ್ದೇಶಕರಾಗಿರುವಂತ ಮಿಲನಾ ಭರತ್ ಅವರು. ನಮಸ್ಕಾರ ಮಿಲನಾ ಭರತ್. ನಮಸ್ತೆ ಸರ್. ಮಳೆಗಾಲದಲ್ಲಿ ಈ ಕೃಷಿ ಹೊಂಡಗಳು ತುಂಬುವಂತಹದ್ದು, ಹೌದು, ಕೊಳಗಳಲ್ಲೂ ಕೂಡ ನೀರು ಸಂಗ್ರಹ ಆಗುವಂತಹದ್ದು, ಈ ಅಂಶವನ್ನು ಪರಿಗಣಿಸಿದಾಗ ಸಾಧಾರಣವಾಗಿ ನಾವು ಮೀನು ಕೃಷಿ ಮಾಡಬೇಕು ಅಂದ್ರೆ ಎಷ್ಟು ತಿಂಗಳು ನೀರು ಇರಬೇಕಾಗುತ್ತೆ? ನಾವು ಸಾಧಾರಣವಾಗಿ ಹೇಳೋದು 8-10 ತಿಂಗಳ ಕಾಲ ನೀರು ನಿಲ್ಲುವ ಕೊಳವನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳೋದು. ಅಂದರೆ ಟೇಬಲ್ ಸೈಜ್ ಅಂತ ಏನು ಹೇಳ್ತೇವೆ, ಮೀನನ್ನು ಹಿಡಿದು ಮಾರಾಟ ಮಾಡಬೇಕಾದ ಸೈಜ್, ಆ ಒಂದು ಗಾತ್ರಕ್ಕೆ ಬರಬೇಕು ಅಂತಾದರೆ ಒಂದು 10 ತಿಂಗಳ ಅವಧಿಯನ್ನಾದರೂ ನಾವು ಕೊಡಬೇಕು ಅಂತ. ತೂಕದಲ್ಲಿ ಹೇಳೋದಾದ್ರೆ ಎಷ್ಟು? 1 ಕೆಜಿಯ ಮೇಲ್ಪಟ್ಟು ನಮಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗೋದು. ಯಾವುದೇ ಮೀನನ್ನು ನೀವು ಖರೀದಿ ಮಾಡುವುದಾದರೆ, ಈಗ ನಾವು ಕೊಳಗಳಲ್ಲಿ ಬೆಳೆಸುವ ಮೀನನ್ನು ಖರೀದಿ ಮಾಡುವುದಾದರೆ, ಪಾಟ್ಲಾ ರೋಹು ಅಂತ ಏನು ಕರಿತೀವಿ, 1 ಕೆಜಿಗಿಂತ ಮೇಲ್ಪಟ್ಟದಿದ್ದರೆ ಅದಕ್ಕೆ ಒಂದು ಸ್ವಲ್ಪ ಬೇಡಿಕೆ ಜಾಸ್ತಿ ಅಂತ ಹೇಳಿ. ಸೊ 10 ತಿಂಗಳ ಅವಧಿಯಾದರೂ ಪೂರ್ಣಕಾಲಿಕ ನೀರು ನಿಲ್ಲುವ ಕೆರೆ ತುಂಬಾ ಒಳ್ಳೆಯದೇ, ಅಥವಾ ಇಲ್ಲ ಸಾಧ್ಯ ಇಲ್ಲ, ನಮ್ಮಲ್ಲಿ ಇಷ್ಟು ಪ್ರಮಾಣದಲ್ಲಿ ಮಳೆ ಆಗುವುದಿಲ್ಲ, ನೀರು ನಿಲ್ಲೋದಿಲ್ಲ, ಆ ತರದ ತೊಂದರೆಗಳಿದ್ದಾಗ 8-10 ತಿಂಗಳ ಅವಧಿಗೆ ನೀರು ನಿಲ್ಲುವ ಕೊಳಗಳಾದರೂ ಸಾಕಾಗುತ್ತೆ. ಯಾಕೆಂದ್ರೆ ಕೊಡಗು ಜಿಲ್ಲೆಯಲ್ಲಿ ನಾವು ತೆಗೆದುಕೊಂಡ್ರೆ ಈಗ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ, ಹೌದು, ಈ ಹೂ ಮಳೆಗೋಸ್ಕರ ನೀರನ್ನು ಬಳಸಿಕೊಳ್ಳಬಹುದು, ಅಲ್ಲಿವರೆಗಾದ್ರೂ ಮೀನುಗಳನ್ನು ನಾವು ಬೆಳೆಸಬಹುದು. ಈ ತರ ಕಾಫಿ ತೋಟಗಳಿಗೆ ಏನು ನಾವು ನೀರನ್ನು ಹಾಯಿಸ್ತೇವಲ್ಲ, ಅಂತಹ ಕೊಳಗಳ ಆಳ ತುಂಬಾ ಜಾಸ್ತಿ ಇರುತ್ತೆ. 10-12-15 ಅಡಿಗಳವರೆಗೂ ಅವರು ನೀರನ್ನು ಸ್ಟಾಕ್ ಮಾಡ್ತಾರೆ ನಮಗೆ ಗೊತ್ತಿರುವ ಪ್ರಕಾರ. ಸೊ ನಮಗೆ ಒಂದು 4-5 ಅಡಿ ನೀರನ್ನ ಮೀನುಗಾರಿಕೆಗೆ ನಿಲ್ಲಿಸಿಕೊಂಡ್ರು ಸಾಕಾಗುತ್ತೆ. ಹೌದು, ಮತ್ತೆ ಜುಲೈಯಲ್ಲಿ ಮರಿಗಳು ಸಪ್ಲೈ ಆಗುತ್ತೆ. ಜುಲೈಯಿಂದ ಅವರು ನೆಕ್ಸ್ಟ್ ಕಾಫಿಗೆ ನೀರು ಹಾರಿಸುವ ಸಮಯದವರೆಗೂ ಹಾಯಿಸಿಕೊಂಡು ನೀರು ಕಡಿಮೆ ಆದಾಗ ಮೀನು ಹಿಡುವಳಿಗೆ ಅವರಿಗೆ ಒಳ್ಳೇದಾಗತ್ತೆ. 10-12 ಅಡಿಯ ನೀರಲ್ಲಿ ಅವರು ಮೀನ್ ಮರಿಗಳನ್ನ ಬಿಟ್ಟು ಸಾಕಾಣಿಕೆ ಮಾಡಿರ್ತಾರೆ. ಅಷ್ಟು ಆಳದ ಪ್ರದೇಶದಲ್ಲಿ ಹೋಗಿ ಹಿಡಿಯೋದು ಕಷ್ಟ. ನೀರು ಹಾಯಿಸಿದಾಗ ನೀರಿನ ಮಟ್ಟ ಕಡಿಮೆ ಆದಾಗ ಅದು ಯಾವ್ದೆಲ್ಲ ತಳಿ ಬಿಡೋದು ಅಂತ. ನೀವು ಅನುಪಾತ ಅಂತ ಹೇಳೋದ್ಕಿಂತ ಬರೀ ಒಂದೇ ಮರಿ ಬಿಡ್ಬೇಕಾ, ಕಟ್ಲಾ ಮಾತ್ರ ಬಿಡೋದಾ, ರೋಹು ಮಾತ್ರ ಬಿಡೋದಾ ಅಂತ ಕೇಳ್ತಾರೆ. ಹೌದು, ಈಗ ನಮ್ಮಲ್ಲಿ ಕೊಳದಲ್ಲಿ ಆಲ್ರೆಡಿ ಕಳೆದ ವರ್ಷ ಬಿಟ್ಟ ದೊಡ್ಡ ಮೀನ್ಗಳಿದಾವೆ, ನಾವ್ ಇವಾಗ ತಗೊಂಡು ಹೋಗ್ಬಿಟ್ರೆ ಆ ಮರಿಗಳನ್ನೆಲ್ಲ ದೊಡ್ಡ ಮೀನ್ ತಿಂದ ಹಾಕೋದಿಲ್ವಾ, ಅದೊಂದು ಅನುಮಾನ ಇರುತ್ತೆ. ಇನ್ನೊಂದು, ಎಲ್ಲ ಮೀನುಗಳನ್ನ ಒಟ್ಟಿಗೆ ಬಿಟ್ರೆ ಅವು ಕಾಂಪೀಟ್ ಮಾಡೋದಿಲ್ವಾ. ನಾವು ಬಿಡ್ಬೇಕಾದ್ರೆ ಎಲ್ಲ ಮೀನುಗಳನ್ನ ಮಿಕ್ಸ್ ಮಾಡಿ ಬಿಡೋದು ಬಹಳ ಸೂಕ್ತ. ನಾನು ಏನೆಲ್ಲ ಹೇಳ್ದೆ ಇವಾಗ, ಕಟ್ಲಾ, ರೋಹು, ಸಾಮಾನ್ಯ ಗೆಂಡೆ, ಮೃಗಾಲ್, ಹುಲ್ಲುಗೆಂಡೆ ಅಂತ ಏನ್ ಹೇಳ್ದೆ, ಎಲ್ಲವನ್ನ ಮಿಕ್ಸ್ ಮಾಡಿ ಬಿಡೋದು ತುಂಬಾ ಒಳ್ಳೇದು. ಕಟ್ಲಾ ಅನ್ನೋದು ನೀರಿನ ಮೇಲ್ಭಾಗದಲ್ಲಿ ಸಾಧಾರಣವಾಗಿ ಇರುವಂತಹ ಒಂದು ಮೀನಿನ ತಳಿ, ಅದು ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಸೂಕ್ಷ್ಮಾಣುಜೀವಿಗಳನ್ನ ತಿನ್ನತ್ತೆ. ನಾವು ಹಾಕುವ ಮೇಲು ಆಹಾರವನ್ನ ಕೂಡ ಅದು ತಿನ್ನತ್ತೆ. ರೋಹು ಅನ್ನೋದು ಮಧ್ಯಭಾಗದಲ್ಲಿರತ್ತೆ. ಸಾಮಾನ್ಯ ಗೆಂಡೆ ಅಂತ ಹೇಳೋದು ನೀರಿನ ತಳಭಾಗದಲ್ಲಿರುವಂತಹದ್ದು, ಅದು ಒಂದು ಕೆಳಗೆ ದೊರೆಯುವ ಸಾವಯವ ಪದಾರ್ಥಗಳನ್ನ ಮತ್ತೆ ಮೇಲಿನಿಂದ ಉಳಿಕೆಯಾದ ಆಹಾರ ಏನ್ ಕೆಳಗೆ ಬೀಳತ್ತೆ ಅವುಗಳನ್ನ ತಿಂದು ಅವುಗಳು ಬೆಳೀತವೆ. ಗ್ರಾಸ್ ಕಾರ್ಪ್ ಅಂತ ಏನ್ ಕರಿತೇವೆ, ಹುಲ್ಲುಗೆಂಡೆ, ಅದು 6 ತಿಂಗಳ ನಂತರ ಹುಲ್ಲು, ಸೊಪ್ಪು, ಹಸಿರು ಸೊಪ್ಪುಗಳೇನವೆ ಅದನ್ನ ತಿನ್ನುವಂತಹ ಕೆಪಾಸಿಟಿ ಅವುಗಳಿಗೆ ಇರ್ತವೆ. ನಾವು ಮೇಲು ಆಹಾರ ಒದಗಿಸಬಹುದು, ಹಸಿರು ಹುಲ್ಲು ಇರಬಹುದು, ಬಾಳೆ ಎಲೆ ಇರಬಹುದು, ಕೆಲವರು ಪಾಣವಾಳ ಸೊಪ್ಪುಗಳನ್ನು ಕೂಡ ಹಾಕ್ತಾರೆ. ಹೇಗೆ ನಾವು ಒಂದು ದನಕ್ಕೆ ಹಸಿ ಹುಲ್ಲು ಹಾಕ್ತೇವೆ ಹಾಗೆ ಹಾಕಿ ಸಾಕುವಂತಹ ಮೀನಿದು, ಅದನ್ನು ಮಿಕ್ಸ್ ಮಾಡಬಹುದು. ಸೊ ಏನಾಗತ್ತಂದ್ರೆ, ಕೊಳದ ಸಂಪೂರ್ಣ ಮೇಲಿನಿಂದ ಕೆಳಗೆ ವರೆಗಿನ ಪ್ರದೇಶ ಏನಿದೆ ನೀರಿನ ಆಳ, ಅದು ಕಂಪ್ಲೀಟ್ ನಮಗೆ ಉಪಯೋಗ ಆಗುತ್ತೆ ಮೀನು ಕೃಷಿಗೆ. ಹಾಗಾಗಿ ಮೀನು ಕೃಷಿಯಲ್ಲಿ ಮೀನುಗಳನ್ನ ಬಿಡ್ಬೇಕಾದ್ರೆ 1,000 ಮೀನು ತಗೊಂಡ್ರೆ 1,400 ಸಂಖ್ಯೆಯಲ್ಲಿ ಕಟ್ಲಾ ಬಿಡಿ, 300 ಸಂಖ್ಯೆಯಲ್ಲಿ ರೋಹು ಬಿಡಿ, ಮತ್ತೊಂದು 200 ಸಂಖ್ಯೆಯಲ್ಲಿ ಹುಲ್ಲುಗೆಂಡೆ ಬಿಟ್ರೆ ಮತ್ತೊಂದು 100 ಸಂಖ್ಯೆಯಲ್ಲಿ ಸಾಮಾನ್ಯ ಗೆಂಡೆ ಏನು ಹೇಳಿದೆ ಮಿಕ್ಸ್ ಮಾಡಿ ಬಿಟ್ಬಿಡಿ, ಅದು ಒಳ್ಳೇದೆ. ಈ ಪರ್ಸೆಂಟೇಜ್ ಅಲ್ಲಿ ತಗೊಂಡು ಬಿಟ್ಕೊಂಡು ಹೋಗೋದು, ಯಾವ ಮೀನುಗಳು ಕೂಡ ನಿಂತ ನೀರಿನಲ್ಲಿ ಮರಿ ಮಾಡೋದಿಲ್ಲ. ಅದರಲ್ಲಿ ಸಾಮಾನ್ಯ ಗೆಂಡೆ ಏನ್ ಹೇಳ್ದೆ ಅದು ಮಾತ್ರ ಮೊಟ್ಟೆ ಇಟ್ಟು ಮರಿ ಮಾಡ್ತಾರೆ. ಕಟ್ಲಾ, ರೋಹು, ಗ್ರಾಸ್ ಕಾರ್ಪ್, ಮೃಗಾಲ್ ಅವೆಲ್ಲ ನಿಂತ ನೀರಿನಲ್ಲಿ ಅವು ಮೊಟ್ಟೆ ಇಟ್ಟು ಮರಿ ಮಾಡೋದಿಲ್ಲ. ಸಾಮಾನ್ಯ ಗೆಂಡೆ ಈಗ ನಾವು ರೈತರಿಗೆ ಕೃಷಿ ಹೊಂಡಗಳಲ್ಲಿ ಸಾಮಾನ್ಯ ಗೆಂಡೆ ಮೀನ್ ಮರಿಗಳನ್ನ ಕೊಡ್ತೇವೆ. ಅವುಗಳು 1 ವರ್ಷದ ನಂತರ, ಅವುಗಳ ಮೆಚುರಿಟಿ ಲೆವೆಲ್ ರೀಚ್ ಆದ ನಂತರ ಅವುಗಳು ಮೊಟ್ಟೆ ಇಟ್ಟು ಮರಿ ಮಾಡ್ತವೆ. ಆ ಒಂದು ಕಾರಣಕ್ಕೆ ನಾವು ಅದನ್ನ ರೈತರಿಗೆ ಕೃಷಿ ಹೊಂಡಗಳಿಗೆ ಸರಬರಾಜು ಮಾಡ್ತೇವೆ. ಹೌದು ಸರಬರಾಜು ಮಾಡ್ತೇವೆ. ಅದರ ಉಳಿದ ಯಾವ ಮೀನುಗಳು ಕೂಡ ಮೊಟ್ಟೆ ಇಡುವುದಿಲ್ಲ, ಮರಿ ಅಂದ್ರೆ ನಿಂತ ನೀರಿನಲ್ಲಿ ಹೇಳುದು ನಮ್ಮ ಕೃಷಿ ಹೊಂಡಗಳಲ್ಲಿ. ಮತ್ತೆ ಈಗ ನಾನು ಹೇಳ್ದೆ ತಿಲಾಪಿಯ ಮೀನುಗಳು, ಪಂಗೀಶಿಯಸ್ ಇರ್ಬೋದು, ಮರೆಲ್ಸ್, ರೂಪ್ ಚಂದ್ ಅಂತ ಹೇಳ್ದೆ, ಇವುಗಳನ್ನ ಒಟ್ಟಿಗೆ ಬಿಡ್ಬೋದಾ ಅಂತ ಹೇಳಿದ್ರೆ, ನಾವು ಮೊದಲೆಲ್ಲ ಹೇಳ್ತಾ ಇದೀವಿ ಇಲ್ಲ, ಗ್ರಾಸ್ ಕಾರ್ಪು, ಕಟ್ಲಾ ಬಿಟ್ಟಲ್ಲಿ ತಿಲಾಪಿಯ ಮೀನುಗಳನ್ನ ಬಿಡ್ಬೇಡಿ, ರೂಪ್ ಚಂದ್ ಬಿಡ್ಬೇಡಿ ಅಂತ ಹೇಳಿ. ಆದ್ರೆ ನಾವೀಗ ನಾನು ಅವಾಗ್ಲೇ ಹೇಳ್ದೆ ಬಲಿತ ಬಿತ್ತನೆ ಮರಿ ಅಂದ್ರೆ ದೊಡ್ಡ ಗಾತ್ರದ ಮರಿ ಅಂತ ಹೇಳಿದ್ರೆ, ಅಂತಹ ಮರಿಗಳನ್ನ, ದೊಡ್ಡ ಗಾತ್ರದ ಮರಿಗಳನ್ನ ನೀವು ಕೊಳದಲ್ಲಿ ಬಿಡ್ಬೇಕಾದ್ರೆ ತಿಲಾಪಿಯ ರೂಪ್ ಚಂದ್ಗಳನ್ನು ಕೂಡ ಮಿಕ್ಸ್ ಮಾಡಿ ಬಿಡಬಹುದು. ಹಾಗೆ ಬಿಟ್ಟು ಒಳ್ಳೆ ಇಳುವರಿ ತೆಗೆದ ರೈತರು ಕೂಡ ಇದ್ದಾರೆ. ಇಲ್ಲ, ನಾವು ಅದರನ್ನೇ ಸಪರೇಟ್ ಆಗಿ ತಗೊಳ್ತೇವೆ ಅಂತ ಹೇಳಿದ್ರೆ ತಿಲಾಪಿಯ ರೂಪಚಂದನ್ನೇ ನೀವು ಬೇರೆ ಕೊಳದಲ್ಲಿ ಸಪರೇಟ್ ಆಗಿ ಸಾಕಬಹುದು. ಈ ಗೆಂಡೆ ಜಾತಿಯ ಮೀನುಗಳನ್ನು ಸಪರೇಟ್ ಆಗಿ ನೀವು ಬಿಡಬಹುದು. ಇದು ಒಂದೇನಾಗತ್ತಂದ್ರೆ ತಿಲಾಪಿಯ ಮತ್ತು ರೂಪಚಂದ್ ಮೀನುಗಳಲ್ಲಿ ನಾವು ಮೇಲು ಆಹಾರ ಎಕ್ಸ್ಟ್ರಾ ಕೃತಕ ಆಹಾರವನ್ನ ಒದಗಿಸಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಇವುಗಳು ಸ್ವಲ್ಪ ಪೈಪೋಟಿ ಕೊಟ್ಟು ತಿನ್ನೋದು ಬೇಗ. ಯಾವುದು ತಿಲಾಪಿಯ ಇರ್ಬೋದು ರೂಪಚಂದ್, ನಾವು ಏನು ಗೆಂಡೆ ಜಾತಿಯ ಮೀನುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅದರ ಬೆಳವಣಿಗೆ ಒಂದ್ ಸ್ವಲ್ಪ ಕಡಿಮೆ ಆಗ್ಬಿಡತ್ತೆ. ದೊಡ್ಡ ಗಾತ್ರದ ಮೀನುಗಳನ್ನ ಬಿಡುವುದಾದ್ರೆ ಎಲ್ಲವನ್ನ ಮಿಕ್ಸ್ ಮಾಡಿ ಬಿಡ್ಬೋದು. ನೀವು ದೊಡ್ಡ ಗಾತ್ರದ ತಿಲಾಪಿಯ ಮತ್ತು ರೂಪಚಂದ್ ಇರುವ ಕೆರೆಗೆ ಸಣ್ಣ ಗಾತ್ರದ ಕಟ್ಲ ಮರಿಗಳನ್ನ ಬಿಟ್ಟರೆ ತಿಂದ ಹಾಕುವ ಸಾಧ್ಯತೆಗಳು ಇರ್ತವೆ. ಅದಕ್ಕಾಗಿ ನಾನು ಆಯ್ಕೆ ಮಾಡುವ ಗಾತ್ರದಲ್ಲಿ ಕೂಡ ಸ್ವಲ್ಪ ಗಮನ ಹರಿಸಬೇಕಂತ ಹೇಳಿ. ಈಗ ಮೀನು ಮರಿಗಳನ್ನ ಬಿತ್ತನೆ ಮಾಡಿದ್ಮೇಲೆ ಏನೇನು ಆಹಾರ ಕೊಡಬೇಕಾಗುತ್ತೆ? ನಾನು ಮೊದಲೇ ಹೇಳಿದೆ, ಸಗಣಿ ಹಾಕಿ ಅದು ನೈಸರ್ಗಿಕ ಆಹಾರವನ್ನ ಮೀನುಗಳಿಗೆ ಉತ್ಪಾದನೆ ಮಾಡಿ ಕೊಡತ್ತೆ ಅಂತ ಹೇಳಿ. ನಾವು ಏನೂ ಆಹಾರವನ್ನು ಹಾಕದೆ ಕೂಡ 800-1,000 kg ಒಂದು ಎಕರೆಯಲ್ಲಿ ಒಂದು ವರ್ಷಕ್ಕೆ ಇಳುವರಿಯನ್ನ ತೆಗಿಬಹುದು. ಏನೂ ತೊಂದರೆ ಇಲ್ಲ, ಸಗಣಿ ಹಾಕ್ತೀನಿ ಸಾಕು, ನಾನು ಬೇರೆ ಏನೂ ಹಾಕಕ್ ಹೋಗುದಿಲ್ಲ ಅಂತ ಹೇಳಿ. ಆದ್ರೆ ಇನ್ನು ಕೆಲವರು ಸಗಣಿಯನ್ನೇ ಚೆನ್ನಾಗಿ ಹಾಕಿ ಇದಕ್ಕಿಂತ ಜಾಸ್ತಿ ಇಳುವರಿ ತೆಗೆದವರು ಕೂಡ ಇದ್ದಾರೆ. ಈಗ ಮಾರುಕಟ್ಟೆಯಲ್ಲಿ ನಮಗೆ ಪೆಲ್ಲೆಟೆಡ್ ಫೀಡ್ ಅಂತ ಕರಿತೇವೆ ನಾವು, ಕೃತಕ ಆಹಾರ, ಅದು ಕೂಡ ಲಭ್ಯ ಇದೆ. ಅದು ಸಣ್ಣ ಮರಿಗೆ ಅದಕ್ಕೆ ಬೇಕಾದ ಗಾತ್ರದಲ್ಲಿ ಸಿಗತ್ತೆ. ಸ್ವಲ್ಪ ದೊಡ್ಡ ಗಾತ್ರಕ್ಕೆ ಹೋದಾಗ ಅದಕ್ಕೆ ಯಾವ ಗಾತ್ರದಲ್ಲಿ ಹಾಕಬೇಕು ಆ ಗಾತ್ರದಲ್ಲಿ ಆಹಾರ ಸಿಗತ್ತೆ. ಇಲ್ಲ, ನಾವು ಒಂದು ನಮ್ಮ ಮನೆಯಲ್ಲೇ ಸುಲಭವಾಗಿ ನಾವು ಮೀನಿನ ಆಹಾರ ರೆಡಿ ಮಾಡಿ ಹಾಕೊಳಕ್ ಸಾಧ್ಯ ಇದೆ ಅಂತ ಕೇಳಿದ್ರೆ ಅದು ಕೂಡ ನಾವು ಮಾಡ್ಕೋಬಹುದು. ಸಾಧಾರಣವಾಗಿ ನಾವು ರೈತರಿಗೆ ಹೇಳೋದು ಶೇಂಗಾ ಹಿಂಡಿ, ಕಡಲೆಕಾಯಿ ಹಿಂಡಿ, ಅಕ್ಕಿ ತೌಡು. ಸಾಧಾರಣವಾಗಿ ಅಕ್ಕಿ ತೌಡು ನಮಗೆ ಸುಲಭವಾಗಿ ಮಿಲ್ಗಳಲ್ಲಿ ಸಿಗತ್ತೆ, ಕಡಲೆಕಾಯಿ ಹಿಂಡಿ ಕೂಡ ಸಿಗತ್ತೆ. ಇದೆರಡೇ ಹಾಕುದಾ ಅಂತ ಹೇಳಿದ್ರೆ ಇಲ್ಲ. ನಿಮ್ಮನೆಯಲ್ಲಿ ಜೋಳ ಇದೆಯಾ, ರಾಗಿ ಇದೆಯಾ, ಗೋಧಿ, ಹುರುಳಿ, ಕಡಲೆ ಏನಿದೆ ಎಲ್ಲವನ್ನು ಕೂಡ ನಾವು ಪೌಡರ್ ಮಾಡಿ ಹಾಕಬಹುದು, ನೋ ಪ್ರಾಬ್ಲಮ್, ಅದರಲ್ಲಿ ಏನು ತೊಂದರೆ ಇಲ್ಲ. ಎಲ್ಲವನ್ನ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಅವುಗಳನ್ನ ಬೇಕಾದರೂ ಹಾಕಬಹುದು. ಇಲ್ಲ, ನಮಗೆ ಶೇಂಗಾ ಹಿಂಡಿ ಮಾತ್ರ ಸಿಗತ್ತೆ, ಅಕ್ಕಿ ತೌಡು ಮಾತ್ರ ಸಿಗತ್ತೆ, ಅದನ್ನೇ ಹಾಕ್ತೇವೆ ಅಂದರೆ ಅದನ್ನ ಕೂಡ ನೀವು ಹಾಕಬಹುದು. ಹೇಗೆ ಹಾಕೋದು ಅಂತ ಹೇಳಿದರೆ, ಒಂದು ಇವೆಲ್ಲವನ್ನ ನೀವು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಆದಾಗ ಅದೊಂದು ಚಪಾತಿ ಹಿಟ್ಟಿನ ರೀತಿ ಅಥವಾ ರೊಟ್ಟಿ ಹಿಟ್ಟಿನ ರೀತಿಯಲ್ಲಿ ಆಗ್ಬಿಡತ್ತೆ. ಅದನ್ನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಕೊಳದಲ್ಲಿ ಎಲ್ಲಾ ಕಡೆ ಹೋಗಿ ಹಾಕಿ ಬರಬಹುದು. ಇಲ್ಲ, ಒಂದು ಚೀಲಕ್ಕೆ ತುಂಬಿ ಕೊಳದಲ್ಲಿ ಒಂದು ಎರಡು ಮೂಲೆಗಳಲ್ಲಿ ಆ ಚೀಲವನ್ನು ಕಟ್ಟಿಟ್ರೆ ಮೀನ್ ಮರಿಗಳು ಬಂದು ಅಲ್ಲಿ ನಿಬಲ್ ಮಾಡಿ ತಿನ್ನಬಹುದು. ಇಲ್ಲ, ಇವುಗಳನ್ನ ಒಂದ್ ಸ್ವಲ್ಪ ಸ್ಲರಿ ತರ ಮಾಡಿ ಹಾಲು ತರ ಮಾಡಿ ಕೊಳದ ಎಲ್ಲಾ ಭಾಗದಲ್ಲಿ ಕೂಡ ನೀವು ಸ್ಪ್ರೆಡ್ ಮಾಡಬಹುದು. ಅದಕ್ಕಿಂತ ಇನ್ನು ಉತ್ತಮವಾಗಿ ಹಾಕೋದು ಅಂತ ಹೇಳಿದ್ರೆ, ಏನ್ ನೀವು ಕಾಳುಗಳು ಧಾನ್ಯಗಳನ್ನ ಪೌಡರ್ ಮಾಡ್ತೀರಾ, ಆ ಪೌಡರ್ ಅನ್ನೇ ನೀರಿನ ಮೇಲೆ ಸ್ಪ್ರೆಡ್ ಮಾಡೋದು. ಒಂದು, ನೀವು ಈ ತರ ಹಿಟ್ಟು ಮಾಡಿ ಅಥವಾ ಉಂಡೆ ಮಾಡಿ ಹಾಕಿದಾಗ ಅವುಗಳು ನೀರಿನ ಒಳಗೆ ಮುಳುಗು ಹಾಕ್ತವೆ. ನಮಗೆ ಗೊತ್ತಾಗೋದಿಲ್ಲ ಮೀನ್ ತಿಂದಿದ್ಯಾ, ಅವುಗಳು ಖಾಲಿ ಆಗಿದೆಯಾ, ಏನೂ ಗೊತ್ತಾಗೋದಿಲ್ಲ. ಒಂದು ಚೀಲದಲ್ಲಿ ಕಟ್ಟಿ ಒಂದು ಕೊಳದ ಮೂಲೆಯಲ್ಲಿ ನಾವೊಂದು ಚೀಲದಲ್ಲಿ ಕಟ್ಟಿ ಇಟ್ಟಾಗ ಅದೊಂದು ಸ್ವಲ್ಪ ಗೊತ್ತಾಗತ್ತೆ ಬಂದು ತಿಂತ ಇದೆಯಾ ಇಲ್ವಾ ಅಂತ ಹೇಳಿ. ಇನ್ನೂ ಒಂದು ಮಾಡ್ಬೋದು, ಪ್ಲಾಸ್ಟಿಕ್ ಟ್ರೇಗಳನ್ನು ಕಟ್ಟಿ ಅದರಲ್ಲಿ ಆಹಾರವನ್ನು ಇಟ್ಟು ನೀರಿನೊಳಗೆ ಮುಳುಗಿಸ್ಬಿಡ್ಬಹುದು. ಟ್ರೇಯಲ್ಲಿ ಕಾಣಿಸುತ್ತೆ ನಮಗೆ ಮೀನು ತಿಂದಿದೆಯಾ, ಆಹಾರ ಉಳಿಕೆಯಾಗಿದೆಯಾ ಹೇಗೆ ಅಂತ ಹೇಳಿ. ಈ ಪೌಡರ್ ಮಾಡಿ ಹಾಕಿದ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಾವು ಪೌಡರ್ ಮಾಡಿ ಹಾಕಿದ್ರು ನೀರಿನ ಮೇಲೆ ತೇಲ್ತಾ ಇರತ್ತೆ, ಅವುಗಳ ಮೇಲೆ ಬಂದು ತಿಂತವೆ. ನಮಗೆ ಒಂದು ಸ್ವಲ್ಪ ಸಮಯ ಆದರೂ ಗೊತ್ತಾಗತ್ತೆ, ಓಕೆ ಮೀನು ತಿಂತಾ ಇದೆಯಾ ಇಲ್ವಾ, ನಾವು ಹಾಕಿದ ಫೀಡ್ ಕನ್ಸಂಪ್ಷನ್ ಆಗಿದೆಯಾ ಇಲ್ವಾ ಅಂತ ಹೇಳೋದು ನಮ್ಮ ಗಮನಕ್ಕೆ ಬರುತ್ತೆ. ಅದು ನೇರವಾಗಿ ನಮಗೆ ಕಾಣೋದ್ರಿಂದ ಒಂದು ಅಂದಾಜಿಗೆ ಬರಬಹುದು, ನಾನು ಹಾಕ್ತಾ ಇರೋದು ಕಮ್ಮಿ ಆಗಿದೆ, ನಾನು ಹಾಕ್ತಾ ಇರೋದು ಜಾಸ್ತಿ ಆಗಿದೆ ಅಂತ ಹೇಳಿ ನಾವೊಂದು ಅಂದಾಜಿಗೆ ಬರಬಹುದು. ಸ್ಟಾರ್ಟಿಂಗ್ ಅಂದರೆ ಮೊದಲು ನಾವು ಸಣ್ಣ ಮರಿಗಳನ್ನು ಬಿಟ್ಟ ತಕ್ಷಣ 100,000 ಮೀನ್ ಮರಿಗೆ 3 kg ಈ ಆಹಾರವನ್ನ ಹಾಕಬಹುದು. ಇಡೀ ದಿನ ಹಾಕ್ತಾ ಇರ್ಬೇಕಂದ್ರೆ ಇಲ್ಲ, ಸೂರ್ಯ ಉದಯ ಆದ ನಂತರ, ಸೂರ್ಯ ಅಸ್ತಮಾನ ಆಗ್ಲಿಕ್ಕಿಂತ ಮೊದಲು ಇವುಗಳನ್ನ ಹಾಕೋದು ಒಳ್ಳೇದು. ಅಂದ್ರೆ ಮೀನುಗಳು ಕೂಡ ಕನ್ಸಂಪ್ಷನ್ ಮಾಡ್ತವೆ ಅಂತ ಹೇಳಿ, ಅವುಗಳು ಕೂಡ ಡೈಜೆಷನ್ ಅಂದ್ರೆ ಆಹಾರವನ್ನ ಅವುಗಳು ಕೂಡ ಅರಗಿಸ್ಕೊಳ್ಬೇಕು, ಅವುಗಳು ಕೂಡ ಸೇವನೆ ಮಾಡಬೇಕು. ಹೇಗೆ ನಾವು ಮನುಷ್ಯರು ಒಂದು ಜೀವಿಯಾಗಿ ಒಂದು ಜೈವಿಕ ಪ್ರಕ್ರಿಯೆ ನಡೀತಾ ಇರತ್ತೆ, ಹಾಗೆ ಮೀನುಗಳು ಕೂಡ ಒಂದು ಜೀವಿಗಳೆಲ್ಲ. ಅದಕ್ಕಾಗಿ ಹೇಳೋದು, ಒಂದು ಸಮಯವನ್ನ ಪಾಲನೆ ಮಾಡ್ಕೊಳ್ಳಿ, ಸೂರ್ಯ ಉದಯ ಆದ ನಂತರ ಮತ್ತೆ ಸತ್ತಲಾಗುವ ಮೊದಲೇ ಈ ಆಹಾರವನ್ನ ಕೊಡುವ ಕ್ರಮವನ್ನ ಕೊಡಬೇಕು. ನೀವು ಕೊಡುವುದಾದ್ರೆ ಪ್ರತಿದಿನ, ಅದನ್ನೇ ಹೇಳಿದ್ದು, ನಾವು ಏನೂ ಕೊಡೋದಿಲ್ಲ, ಬರೀ ಸಗಣಿ ಹಾಕ್ತೇವೆ, ನೀರನ್ನೊಂಚೂರು ನೋಡ್ಕೊಂಡು ಬರ್ತೇವೆ, ಸಾಕಾಗತ್ತೆ, ಹಾಗೇನೂ ನೀವು ಮೀನು ಸಾಕ್ಬಹುದು, ಇಳುವರಿ ಕಡಿಮೆ ಸಿಗತ್ತೆ. ಇಲ್ಲ, ನಾನೊಂಚೂರು ಗಮನ ಹರಿಸ್ಕೊಳ್ತೇನೆ, ಒಳ್ಳೆ ಆಹಾರ ಕೊಡ್ತೇನೆ, ಉತ್ತಮ ಆಹಾರ ಕೊಡ್ತೇನೆ ಅಂತ ಹೇಳಿದ್ರೆ ಹೀಗೂ ಗಮನ ಹರಿಸಬಹುದು. ಮೀನು ಮರಿಗಳ ಸಂಖ್ಯೆ ಆಧಾರದ ಮೇಲೆ ಕೊಡಬೇಕಾಗುತ್ತೆ. ಹೌದು, ಈಗ ಪೆಲ್ಲೆಟೆಡ್ ಫೀಡ್ ಅಂತ ಮಾರ್ಕೆಟ್ ನಲ್ಲಿ ನಿಮಗೆ ಸಿಗತ್ತೆ, ಕೃತಕ ಆಹಾರ ಸಿಗತ್ತೆ, ಈಗ ಒಂದು 20 kg ಬ್ಯಾಗಿಗೆ 1600 ಅದರಲ್ಲಿ ಎಷ್ಟು ಪ್ರೋಟೀನ್ ಅಂಶ ಇದೆ ಅದರ ಮೇಲೆ ನಮಗೆ ರೇಟ್ ಆಗ್ತಾ ಹೋಗುತ್ತೆ. ಅದು ಹೇಗಂದ್ರೆ ನೀವು ಕೇವಲ ಹಾಕಿದಾಗ ತೇಲ್ತಾ ಇರುತ್ತೆ ನೀರಿನ ಮೇಲೆ, ಮೀನುಗಳು ಬಂದು ತಿಂತವೆ. ನೀವು ಹಾಕಿದ್ದು ಜಾಸ್ತಿ ಆದ್ರೆ ಅಲ್ಲೇ ಉಳ್ಕೊಂಡಿರುತ್ತೆ, ನಿಮಗೆ ಕಾಣಿಸುತ್ತೆ ಓ ನಾನು ಹಾಕಿದ್ದು ಜಾಸ್ತಿ ಆಗಿದೆ, ಇಲ್ಲ ನೀವು ಹಾಕಿದ್ದರನ್ನೆಲ್ಲ ಮೀನು ತಿನ್ಬಿಟ್ಟಿದೆ, ಅರ್ಧ ಗಂಟೆಲೆ ಮೀನು ತಿಂದು ಹಾಕಿದೆ ಅಂದರೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಬಹುದು. ಅದರನ್ನೂ ತಿಂದು ಹಾಕಿದೆ ಅಂದರೆ ನಾನು ಹಾಕ್ತಾ ಇರೋದು ಸಾಕಾಗ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ಹಾಕೋಣ, ಹಾಕಬಹುದು. ಎಲ್ಲಿವರೆಗೆ ಮೀನು ತಿನ್ನತ್ತೆ ಅಲ್ಲಿವರೆಗೆ ನೀವು ಮೇಂಟೈನ್ ಹಾಕ್ಬೋದು, ಇಷ್ಟು ಕೆಜಿ ನಾನು ಹಾಕೊಂಡು ಹೋಗ್ಬಹುದು ಅಂತ. ಅದೊಂದು ಬೆಸ್ಟ್ ಪ್ರಾಕ್ಟೀಸ್. ನೀವು 1 lakh 3 kg ಅಂತ ಸ್ಟಿಕ್ ಆನ್ ಆಗೋದಕ್ಕಿಂತ ಮೀನುಗಳು ತಿಂತಾ ಇದಾವೆ, ನಾನು ಹಾಕೋದೆಲ್ಲ ಖಾಲಿ ಆಗ್ತಾ ಇದೆಯಾ ಇಲ್ಲ ಉಳಿತಾ ಇದೆಯಾ, ಉಳಿದ್ರೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಿ, ಎಲ್ಲ ಖಾಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿ, ಅದು ತಿಂತಾ ಇದೆ ಅಂದರೆ ಓಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ. ಉಳಿಬಾರ್ದು ಅಷ್ಟೆ, ನೀರಿನ ಮೇಲೆ ತೇಲ್ತಾ ಅಥವಾ ವೇಸ್ಟ್ ಆಗಿ ಉಳ್ಕೊಳ್ಬಾರ್ದು. ಅದು ಅಷ್ಟೇ ಸಾಕಾಗಿದೆ ಅಂತ ನಮಗೆ ಆಹಾರವನ್ನು ನೋಡ್ಕೊಳ್ಳುವಂಥದ್ದು, ಇಷ್ಟೇ ಸಾಕು ಹೀಗೆ ಮ್ಯಾನೇಜ್ ಮಾಡಬಹುದು ಅಂತ ಹೇಳಿ ಇದು ಒಂದು ನಾವು ಗಮನ ಹರಿಸ್ಕೊಳ್ಬಹುದು. ಅಂದರೆ ಒಂದು ಸ್ವಲ್ಪ ಉದ್ಯಮದ ರೀತಿಯಲ್ಲಿ ತುಂಬ ಇಳುವರಿ ಪಡೆಯಲಿಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಹೌದು ಹೌದು. ಅಂದರೆ ಈ ಕೊಳಗಳಲ್ಲಿ ಅಥವಾ ಈ ಕೃಷಿ ಹೊಂಡಗಳಲ್ಲಿ ಮೀನು ಸಾಕುವಾಗ ಏನೇನು ಸಮಸ್ಯೆಗಳು ಬರ್ತವೆ ಅಂತ ಹೇಳಿ? ನಮಗೆ ಸಾಧಾರಣವಾಗಿ ಯಾವುದೇ ರೋಗಗಳು ಬರುವಂತಹದ್ದು ನಮ್ಮ ಕೊಡಗು ಜಿಲ್ಲೆಯಲ್ಲಂತೂ ಕಂಡು ಬಂದಿಲ್ಲ, ವರದಿ ಆಗಿಲ್ಲ ಈ ತರ ಡಿಸೀಸ್ ಸ್ಪ್ರೆಡ್ ಆಗಿದೆ ಅಂತ ಹೇಳಿ. ವೈರಲ್ ಬ್ಯಾಕ್ಟೀರಿಯಲ್ ಫಂಗಲ್ ಇನ್ಫೆಕ್ಷನ್ ಗಳಾಗಿದಾವೆ ಅಂತ ಹೇಳಿ ಅಷ್ಟು ಒಂದು ಕಲುಷಿತ ಆಗೋ ಸಾಧ್ಯತೆ ಇರುತ್ತೆ, ನೀರಿನ ಕಲುಷಿತ ಆಗೋ ಅದು ಸಾಧ್ಯತೆಗಳಿದಾವೆ. ಆದ್ರೆ ನಾನು ಫಾರಂ ಕೊಳಗಳಲ್ಲಿ ಹೇಳೋದು ಸ್ಪ್ರೆಡ್ ಆಗಿದ್ರ ಬಗ್ಗೆ ಅಷ್ಟು ಇಲ್ಲ. ಒಂದು ಈ ಮೀನುಗಳ ಸಂಖ್ಯೆ ಜಾಸ್ತಿ ಆದಾಗ, ಒಂದಕ್ಕೆ ಒಂದು ಪೈಪೋಟಿ ಆದಾಗ, ಕೆಲವೊಂದು ಮೀನುಗಳು ಆಹಾರದ ಕೊರತೆ ಆದಾಗ, ಅವುಗಳಿಗೆ ಓಡಾಡಲಿಕ್ಕೆ ಜಾಗದ ಕೊರತೆ ಆದಾಗ ರಬ್ಬಿಂಗ್ ನೇಚರ್ ಅನ್ನ ತೋರಿಸ್ತವೆ. ಆಗ ಒಂದರ ಮೈಗೆ ಮತ್ತೊಂದು ಮೈಯು ತಿಕ್ಕಾಟ ಆಗಿ ಅವುಗಳ ಸ್ಕೇಲ್ ಮೇಲೆ ಒಂದು ಎಬ್ರೇಷನ್ ತರ ಗಾಯಗಳಾಗುವ ರೀತಿ ಅಂತದ್ದು. ಕೆಲವೊಮ್ಮೆ ನಾವು ಹಾಕಿದ ಫೀಡ್ ಜಾಸ್ತಿಯಾಗಿ ಅವುಗಳದ್ದು ಕೂಡ ವೇಸ್ಟ್ ಬರುತ್ತೆ, ಅಮೋನಿಯಾ ಕಂಟೆಂಟ್ಗಳು ಜಾಸ್ತಿ ಆಗುತ್ತೆ, ಮತ್ತು ನೀರಿನ ಗುಣಮಟ್ಟ ಚೆನ್ನಾಗಿ ಇಟ್ಕೊಳ್ಳೋದಿಲ್ಲ ನಾವು. ಕಳೆ ಸಸ್ಯಗಳು, ಜಲಸಸ್ಯಗಳು, ಅವುಗಳು ಕೊಳೆತು ಜರಿ ಗಿಡಗಳು ಅಲ್ಲಿ ಸೇರಿಕೊಂಡು ಕೆಸರು ಆ ಥರ ಎಲ್ಲ ಆದಾಗ ಫಂಗಲ್ ಇನ್ಫೆಕ್ಷನ್ಗಳು ಆಗುವ ಸಾಧ್ಯತೆಗಳು. ಸೋಂಕು ಹೌದು, ಅವುಗಳು ಸಣ್ಣ ಮಟ್ಟದಲ್ಲಿ ಕಾಣಿಸ್ಕೊಳ್ತವೆ. ನಮಗೆ ಜಾಸ್ತಿ ಇಲ್ಲಿ ಕಂಡುಬರೋದು ಅಂತ ಹೇಳಿದ್ರೆ ಪ್ರಾಬ್ಲಮ್ ಒಂದು, ಬೇಸಿಗೆಯಲ್ಲಿ ನೀರಿನ ಮಟ್ಟ ಕಡಿಮೆಯಾದಾಗ ಮೀನುಗಳ ಸಂಖ್ಯೆ ನಾವು ಜಾಸ್ತಿಯಲ್ಲಿ ಬಿಟ್ಟಾಗ, ನಾನು ಅವಾಗಲೇ ಹೇಳಿದೆ ಆಮ್ಲಜನಕದ ಕೊರತೆ. ಇದರದ್ದು ಇಂಡಿಕೇಶನ್ ಹೇಗೆ ಅಂದ್ರೆ, ಬಹಳ ಜನ ರೈತರು ಏನ್ ಹೇಳ್ತಾರೆ ಅಂದ್ರೆ ಮೀನುಗಳು ಮೇಲೆ ಬಂದು ಬಾಯಿ ಬಿಡ್ತಾ ಇದೆ, ಏನಕ್ಕೆ ಬಾಯಿ ಬಿಡ್ತಾ ಇದೆ ಅಂದ್ರೆ ಅದಕ್ಕೆ ಫೀಡ್ ಬೇಕಾ ಏನು ಅಂತ ಹೇಳಿ. ಅದು ಇಂಡಿಕೇಟ್ ಮಾಡೋದು ನನಗೆ ನೀರಲ್ಲಿರುವ ಆಮ್ಲಜನಕ ಸಾಕಾಗ್ತಿಲ್ಲ ಅನ್ನೋದು. ಬಾಯಿ ಬಿಡ್ತಾ ಇದೆ ಅಂತ ಹೇಳಿದ್ರೆ ಇನ್ನೊಂದು, ನೀವು ಇದೇ ಕಂಡೀಷನ್ ನ ಮುಂದುವರ್ಸ್ಕೊಂಡು ಹೋದ್ರೆ ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಅದು ಸಾಯಬಹುದು ಅಂತ ಹೇಳಿ. ಸೊ ಆಗ ನಾವು ಅವಕ್ಕೆ ಹೇಳೋದು, ಹೊಸ ನೀರನ್ನ ಬಿಡಿ, ಒಂದ್ ಸ್ವಲ್ಪ ನೀರಕ್ಕೆ ಕೊಳಕ್ಕೆ ಶುದ್ಧವಾದ ನೀರ್ ಬಿಡಿ. ನೀರ್ ಬಿಡುವಾಗ ನಾವು ಹೇಗೆ ಸ್ಪ್ರಿಂಕ್ಲರ್ ಅಲ್ಲಿ ನೀರ್ ಬಿಡ್ತೀವಿ, ಮೇಲೆಯಿಂದ ಬಿಡಿ, ಅದು ಸ್ವಲ್ಪ ಆಮ್ಲಜನಕವನ್ನ ಎನ್ರಿಚ್ ಮಾಡ್ಲಿ ಅಂತ ಹೇಳಿ. ಸೇಮ್ ತೊಂದ್ರೆ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಉಷ್ಣತೆ ಡ್ರಾಪ್ ಆದಾಗ, ತಾಪಮಾನ ಡ್ರಾಪ್ ಆದಾಗ ಕಂಡುಬರುತ್ತೆ ನಮಗೆ. ಸಾಧಾರಣವಾಗಿ ನಾವು ಹೇಳೋದು ಈ ಗೆಂಡೆ ಜಾತಿಯ ಮೀನುಗಳಿಗೆ 23 degrees ಸೆಲ್ಸಿಯಸ್ ಅಷ್ಟು ಇರಬೇಕು ಅಂತ ಹೇಳಿ. ಕೆಲವೊಮ್ಮೆ ಮಳೆ ಹೆಚ್ಚಾದಾಗ ಚಳಿ ಆದಾಗ ತಾಪಮಾನ ಡ್ರಾಪ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಕೂಡ ಈ ಪ್ರಾಬ್ಲಮ್ಗಳು ಕಂಡುಬರುತ್ತೆ. ಮೇನ್ ಆ ಟೈಮಲ್ಲಿ ಒಂದು ಸ್ವಲ್ಪ ಸುಣ್ಣ ಹಾಕಬಹುದು. ದೊಡ್ಡ ಕೆರೆಗಳಿಗೆ ನೀವು ಉಪ್ಪು ಹಾಕಿ ಎಲ್ಲ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಕ್ವೇರಿಯಂ ಆದರೆ ಸಣ್ಣ ಸಣ್ಣ ಕೊಳಗಳಾದರೆ, ತೊಟ್ಟಿಗಳಾದರೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕಿ ಸುಣ್ಣ ಹಾಕಿ ಅಂತ ಹೇಳ್ತೇವೆ. ದೊಡ್ಡ ಕೊಳಗಳಿಗೆ ಸ್ವಲ್ಪ ಹೊಸ ನೀರನ್ನು ಎನ್ರಿಚ್ ಮಾಡಿ ಆಕ್ಸಿಜನ್ ಅನ್ನು ಕೊಡೋದು ಬೆಸ್ಟ್ ಸೊಲ್ಯೂಷನ್ ಅದು. ಇನ್ನು ಮೇನ್ ಪ್ರಾಬ್ಲಮ್ ಅಂದ್ರೆ ನಮಗೆ ಬಯಾಲಾಜಿಕಲ್ ಅಂದ್ರೆ ಜೈವಿಕ ನೀರು ಹಾವು ಕಪ್ಪೆಗಳಿದಾವೆ, ನೀರು ನಾಯಿಗಳಿದಾವೆ. ಕಪ್ಪೆಗಳು ಯಾವಾಗ ಜಾಸ್ತಿ ಆಗತ್ತಂದ್ರೆ ನೀವು ಕೆರೆಯ ಏರಿಯನ್ನ ಶುದ್ಧವಾಗಿ ಇಟ್ಕೊಳ್ದೆ ಇದ್ದಾಗ. ಕಪ್ಪೆಗಳು ಸಾಧಾರಣವಾಗಿ ಎಲ್ಲಿ ಮೊಟ್ಟೆ ಹಾಕತ್ತಂದ್ರೆ, ಏನು ಏರಿಯ ಮೇಲೆ ಬೆಳೆಯುವ ಗಿಡಗಳು ನೀರಿಗೆ ತಾಗಿದಂತೆ ಬಗ್ಗಿಕೊಂಡಿರತ್ತೋ ಅಂತ ಗಿಡಗಳಿಗೆ ಹೋಗಿ ಅವುಗಳು ತಮ್ಮ ಮೊಟ್ಟೆನ ಅಂಟಿಸ್ಬಿಡ್ತವೆ. ನಾವು ಅದಕ್ಕೆ ಆಸ್ಪದ ಕೊಡಬಾರ್ದು ಏರಿಯನ. ಹೌದು, ಅಲ್ಲಿ ಹೋಗಿ ಮೊಟ್ಟೆ ಅಂಟಿಸ್ಬಿಡ್ತವೆ, ಅವು ಮತ್ತೆ ಗೊದ್ದಗಳಾಗಿ ಟ್ಯಾಟ್ಪೋಲ್ಗಳಾಗಿ ಕೆರೆ ಕೊಳಗಳನ್ನ ತುಂಬಿಕೊಳ್ಳುತ್ತವೆ. ಹೌದು, ಮತ್ತೆ ಇಡೀ ಪ್ರೋಟೀನ್ ನಾವು ಏನು ಆಹಾರ ಕೊಡ್ತೀವಿ ಎಲ್ಲ ಅವೇ ಕನ್ಸ್ಯೂಮ್ ಮಾಡ್ಬಿಡ್ತವೆ. ನಮ್ಮ ಮೀನುಗಳಿಗೆ ಏನೂ ಸಿಗೋದಿಲ್ಲ. ಒಂದ್ಸತಿ ಅವುಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಅವುಗಳನ್ನ ಹಿಡಿಯೋದು ಕೂಡ ತುಂಬಾ ಕಷ್ಟ, ಅದನ್ನು ನಿರ್ಮೂಲನೆ ಮಾಡೋದು ಕೂಡ ತುಂಬಾ ಕಷ್ಟ. ಹಾಗಾಗಿ ನೀರಿಗೆ ತಾಕುವಂತೆ ಯಾವುದೇ ಕಳೆ ಸಸ್ಯ ಮತ್ತು ಏರಿಯಾ ಮೇಲಿನ ಸಸ್ಯಗಳನ್ನ ಸ್ವಲ್ಪ ಕ್ಲೀನ್ ಮಾಡೋದು ಒಳ್ಳೆಯದು. ಇನ್ನು ಹಾವು ಮತ್ತು ನೀರ್ನಾಯಿ, ಹಸಿರು ಶೇಡ್ ನೆಟ್ ಅಥವಾ ನಮ್ಮ ಹಳೆಯ ಮೀನು ಹಿಡಿಯುವ ಬಲೆಗಳು, ಅವುಗಳನ್ನು ಕೆರೆಯ ಸುತ್ತ ಕಟ್ಟೋದ್ರಿಂದ ಕೆಳಗಿನಿಂದನೇ ಕಟ್ಟಬೇಕು. ನೆಲಭಾಗದಿಂದ ಒಂದು 2-3 ಅಡಿಯಷ್ಟು ಎತ್ತರದವರೆಗೆ ಕಟ್ಟಿದ್ರೆ ಹಾವುಗಳು ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ, ನೆಟ್ಟನ್ನು ನುಗ್ಗಿಕೊಂಡು ಹೋಗೋದಿಲ್ಲ. ಮತ್ತೆ ಇಲ್ಲಿ ಹಲವಷ್ಟು ಕಡೆ ಸಮಸ್ಯೆ ಇರೋದು ನೀರ್ಕಾಗೆ ಇದ್ದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅವು ಒಂದು ಸರಿ ಮುಳುಗಿದ್ರೆ ಮೇಲೆ ಬರಬೇಕಾದ್ರೆ 4-5 ಮರಿಗಳಿರ್ತವೆ ಅದರ ಬಾಯಿಯಲ್ಲಿ. ಅದು ಒಂದಿನದಲ್ಲೇ ಒಂದು 60-100 ಮರಿಗಳನ್ನ ಖಾಲಿ ಮಾಡಿಬಿಡ್ತವೆ. ಅಂತ ನೀರ್ಕಾಗೆ ನಿಮಗೊಂದು 4 ನಿಮ್ಮ ಕೊಳದ ಪಕ್ಕದಲ್ಲಿ ಇದ್ರೆ ಒಂದು ತಿಂಗಳಲ್ಲಿ ಇಡೀ ಕೊಳ ಖಾಲಿ ನಿಮ್ದು, ಏನು ಸಿಗೋದಿಲ್ಲ. ಅದೇ ರೈತ ಹೇಳ್ತಾರೆ, ಮೀನ್ ಮರಿ ಬಿಟ್ಟಿದ್ದೇ ಆಯ್ತು, ಒಂದು ಮರಿ ಕಾಣಿಸಲ್ಲ, ಕೈಗೆ ಸಿಕ್ಕಿಲ್ಲ. ಮೊದಲು ನಾನು ಪ್ರಶ್ನೆ ಕೇಳೋದು ಅದೇ, ನೀರ್ಕಾಗೆ ಇದೆಯಾ ಅಂತ ಹೇಳಿ. ಸೊ ಅದನ್ನ ಹೇಗೆ ಕಂಟ್ರೋಲ್ ಮಾಡೋದು ಹೇಳಿದ್ರೆ, ಹಳೆ ಮೀನು ಹಿಡಿಯುವ ಬಲೆಗಳನ್ನ ನೀರಿನ ಮೇಲೆ ಒಂದು ಜಿಗ್ಜಾಗ್ ರೀತಿಯಲ್ಲಿ ಸ್ಪ್ರೆಡ್ ಮಾಡೋದು ಅಥವಾ ನೀರಿನ ಮೇಲೆ ಹರಡಿ ಬಿಡೋದು. ನನ್ನ ಸಣ್ಣ ಕೊಳಗಳನ್ನ ಆಯ್ಕೆ ಮಾಡಿ ಅಂತ ಪ್ರತಿ ಬಾರಿ ಹೇಳೋದು ಇದಕ್ಕೆ, ಇದು ನಿಮಗೆ ನಿರ್ವಹಣೆ ಸ್ವಲ್ಪ ಈಸಿ. 2-3 ಎಕರೆ ದೊಡ್ಡ ಕೊಳ ಆದ್ರೆ ಎಷ್ಟು ಬಲೆಯನ್ನು ನೀವು ಅದಕ್ಕೆ ಸ್ಪ್ರೆಡ್ ಮಾಡ್ತೀರಾ, ಕಷ್ಟ ಆಗತ್ತೆ. ಸಣ್ಣ ಕೊಳ ಆದ್ರೆ ಒಂದು ಜಿಗ್ಜಾಗ್ ಅಲ್ಲಿ ಹಾಕಿ ಬಿಡೋದು ಅಷ್ಟೇ. ಅವು ಒಳಗೆ ಹೋಗ್ತವೆ, ಮೇಲೆ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವು ನೆಟ್ಟಿಗೆ ಸಿಕ್ಕಾಕೊಳ್ತವೆ. ಅವು ಅಲ್ಲೇ ಮುಳುಗಿ ಅಲ್ಲೇ ಏಳುದಿಲ್ಲ, ಮುಳುಗಿ ಮುಂದಕ್ಕೆ ಹೋಗಿ ಮೀನು ಹಿಡಿದು ಮತ್ತೆ ಮೇಲಕ್ಕೆ ಬರ್ತವೆ. ಇದನ್ನ ಒಂದು ಯೂಸ್ ಮಾಡ್ಕೊಳ್ಬಹುದು ಈ ಟೆಕ್ನಿಕ್ ಅನ್ನ. ಮತ್ತೆ ಅವಾಗಲೇ ಹೇಳ್ದ ಹಾಗೇನೆ ಸಂಖ್ಯೆಯಲ್ಲಿ ಒಂದು ಸ್ವಲ್ಪ ಗಮನ ಇಟ್ಕೊಳ್ಳಿ, ಫೀಡಿಂಗ್ ಮಾಡೋದ್ರಲ್ಲಿ, ಗೊಬ್ಬರ ಹಾಕೋದ್ರಲ್ಲಿ, ಇವುಗಳ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಇನ್ನು ಯಾವ ಗಾತ್ರಕ್ಕೆ ಬಂದಾಗ ಈ ಮೀನುಗಳನ್ನು ಹಿಡಿಬೇಕಾಗುತ್ತೆ? ಮೀನುಗಳಲ್ಲಿ ಆಕ್ಚುಲಿ ಟೇಬಲ್ ಸೈಜ್ ಅಂತ ಹೇಳೋದು, 1 ಕೆಜಿ ಮೇಲ್ಪಟ್ಟ ಮೀನಿಗೆ ಸ್ವಲ್ಪ ಬೇಡಿಕೆ ಜಾಸ್ತಿ. 2-3 ಕೆಜಿ ಇದೆ ಅಂತ ಹೇಳಿದ್ರೆ ಇನ್ನೂ ಒಳ್ಳೆ ಬೇಡಿಕೆ. 5-6 ಕೆಜಿಯ ಮೀನು ಅಂದ್ರೆ ಅದೇ ಮೀನನ್ನು ಕಟ್ ಮಾಡಿಸಿ ತಗೊಂಡು ಹೋಗುವ ಗ್ರಾಹಕರು ಕೂಡ ಇರ್ತಾರೆ. ಬಟ್ 1 ಕೆಜಿಗಿಂತ ಕೆಳಗಿನ ಗಾತ್ರದ ಮೀನನ್ನು ಸ್ವಲ್ಪ ಮಾರ್ಕೆಟ್ನಲ್ಲಿ ಅದಕ್ಕೆ ಬೇಡಿಕೆ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಈ ಒಂದು ಮೇಲು ಆಹಾರದ ಪೂರೈಕೆಯೊಂದಿಗೆ ನಾವು 1 ವರ್ಷ ಸಾಕಾಣಿಕೆ ಮಾಡಿದರೆ 1 ಕೆಜಿ, ಈಗ ಹುಲ್ಲುಗೆಂಡೆ ಅಂತ ಏನು ಹೇಳಿದೆ ಅದಕ್ಕೆ ಉತ್ತಮ ಹುಲ್ಲು, ಸೊಪ್ಪು, ಬಾಳೆ ಎಲೆ ಎಲ್ಲ ಕೊಟ್ಟಾಗ ಅದು 3-4 ಕೆಜಿವರೆಗೂ ಬೆಳೆಯುತ್ತೆ. ಕಟ್ಲಾದಂತಹ ಮೀನುಗಳು 1 ಕೆಜಿವರೆಗೂ ಬೆಳೆಯುತ್ತೆ. ಕಾಮನ್ ಕಾರ್ಪ್ 1-1.5 ಕೆಜಿ. ರೋಹು ಅನ್ನೋದು 2 ವರ್ಷದ ಕ್ರಾಪ್, ಅದು 1ನೇ ವರ್ಷದಲ್ಲಿ 3.25 ಕೆಜಿವರೆಗೂ ಬೆಳೆಯುತ್ತೆ. 1 ವರ್ಷ ದಾಟಿದ ನಂತರ 1.5-2 ಕೆಜಿವರೆಗೆ ಶೀಘ್ರವಾಗಿ ಬೆಳೆಯುತ್ತೆ. ರೋಹು ಒಂದು ವೆರೈಟಿಯನ್ನ ನಾವು 2 ವರ್ಷ ಬೆಳೆಸಿ ನಿರ್ವಹಣೆ ಮಾಡಿ ಉಳಿದ ಮೀನುಗಳನ್ನು ಒಂದು ಮೇಲು ಆಹಾರ ಕೊಡುವ ಮೂಲಕ 1 ವರ್ಷ 1 ಕೆಜಿ ರೀಚ್ ಆಯಿತು ಅಂತ ಹೇಳಿದ್ರೆ ಇದು ಹಿಡುವಳಿಗೆ ಸೂಕ್ತ ಆಗಿದೆ. ಅದು ಟೇಬಲ್ ಸೈಜ್ ಅಂತ ಹೇಳ್ತೇವೆ ನಾವು. ಅಂದ್ರೆ ಈ ಖರ್ಚು ವೆಚ್ಚ ಹೋಲಿಸಿದ್ರೆ ಹೇಗನ್ಸುತ್ತೆ ಈ ಒಂದು ಕೃಷಿ ಹೊಂಡಗಳಲ್ಲಿ ಮೀನು ಸಾಕಾಣಿಕೆ ಮಾಡೋದು? ಅದೇ ನಾನು ಹೇಳಿದ್ದೆ, ನೀವು ಕೃಷಿ ಹೊಂಡವನ್ನು ಸುಮ್ಮನೆ ಹಾಗೆ ಕಾಲೆ ಬಿಡೋದಕ್ಕಿಂತ ಮೀನನ್ನ ಬರೀ ಮಾರಾಟ ಮಾಡಿ ಲಾಭ ತೆಗಿಬೇಕು ಅಂತ ಉದ್ದೇಶ ಒಂದೇ ಇಟ್ಕೊಳ್ಳದೆ ನಮ್ಮ ಖರ್ಚಿಗೆ, ಹೌದು ನಮ್ಮ ಖರ್ಚಿಗೆ ನಾವು ಹಿಡುವಳಿ ಮಾಡ್ಕೊಳ್ತೇವೆ. ಈಗ ಮೀನು ಹಿಡುವಳಿ ಬಳಸ್ಕೋಬಹುದು. ನಾನು ಸುಮ್ಮನೆ ಕೂತ್ಕೊಂಡು ಸಣ್ಣ ಕೃಷಿಕರಿಗೆ ಹೇಳ್ತಾ ಇರ್ತಾನೆ, ವಾರದಲ್ಲಿ 2-3 ದಿನ ನೀವು ತಿಂತೀರಾ ಅಂದ್ರೆ ಇಷ್ಟು ದುಡ್ಡನ್ನು ನೀವು ಅದಕ್ಕೆ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳಿದ್ರೆ, 1 ತಿಂಗಳಲ್ಲಿ ಎಷ್ಟು ಖರ್ಚು ಮಾಡ್ತೀರಾ ಅಷ್ಟು ಉಳಿತಾಯ. ಉಳಿತಾಯವನ್ನು ಸೈಡಿಗೆ ಇಟ್ಟರು ಕೂಡ ಅಷ್ಟು ಪೋಷಕಾಂಶ ನಮ್ಮ ಮನೆಯವರಿಗೆ ನಾವು ಸಪ್ಲೈ ಮಾಡಿದ್ದೇವೆ ಅಂತ ಹೇಳಿ. ಕೃಷಿ ಹೊಂಡಗಳು ನಿಮ್ಮಲ್ಲಿ ಆಲ್ರೆಡಿ ಇದ್ರೆ, ಕೃಷಿ ಹೊಂಡ ತೆಗಿಲಿಕ್ಕೆ ನಿಮಗೆ ಗೊತ್ತಿದೆ ಒಂದು 4 ಎಕರೆಗೆ 4-5 ಲಕ್ಷದಷ್ಟು ಖರ್ಚು ಆಗತ್ತೆ. ಬಟ್ ಮೀನು ಮರಿಗಳಿಗೆ ಬಂದಾಗ, ಬಲಿತ ಬಿತ್ತನೆ ಮರಿ ಆದ್ರೆ ನಿಮಗೆ 1 ಮರಿಗೆ 2 ರೂಪಾಯಿ ಕೊಡಬೇಕಾಗತ್ತೆ. ಸಣ್ಣ ಮರಿಗಳು ಅಂತ ಹೇಳಿದ್ರೆ ನಿಮಗೆ 40 ಪೈಸೆಯಿಂದ 50 ಪೈಸೆವರೆಗೂ ಇದೆ. ಸಾಮಾನ್ಯ ಗೆಂಡೆ ಮತ್ತು ರೋಹುವಿನಂತಹ ಮರಿಗಳು ನಮಗೆ 30-35 ಪೈಸೆಗೂ ಸಿಗುತ್ತೆ. ಮರಿಗಳು 1,000 ಮರಿಗಳನ್ನು ಪ್ಯಾಕ್ ಮಾಡಿ ಕೊಡುವಂತದ್ದು ಇದು. ಸೊ ನಾವು 1,000 ದೊಡ್ಡ ಮರಿ ತಗೊಳ್ತೀವಿ ಅಂದ್ರೆ ನಿಮಗೆ 2,000 ಖರ್ಚು. ಬಿತ್ತನೆ ಮರಿ ತಗೊಳ್ತೀವಿ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಂದ್ರೆ 500 ರೂಪಾಯಿ ಖರ್ಚು. ಸಾಧಾರಣವಾಗಿ ದನ ಸಾಕುವವರಲ್ಲಿ ಸಗಣಿ ಸುಲಭವಾಗಿ ಸಿಗತ್ತೆ. ಇಲ್ಲ ನಮಗೆ ಹಳ್ಳಿಗಳಲ್ಲಿ ಸಿಗುವ ಹಸಿ ಸಗಣಿ ಗೊಬ್ಬರವನ್ನ, ಕೋಳಿ ಗೊಬ್ಬರವನ್ನ ಬಳಸ್ಕೊಳ್ಬಹುದು. ಈಗ ಹಲವು ಕಡೆ ಬೇರೆ ಬೇರೆ ರೀತಿಯ ಚಾರ್ಜ್ ಮಾಡ್ತಾರೆ ಸಗಣಿಗೆ. 1,000 ಕೆಜಿಯ ಸಗಣಿ ಬರುತ್ತೆ. ಸುಣ್ಣ ಏನು ನಮಗೆ ಅಂತ ದೊಡ್ಡ ಕಾಸ್ಟ್ ಬೀಳುವುದಿಲ್ಲ. 1,000-2,000 ರೂಪಾಯಿಯಲ್ಲಿ ಸುಣ್ಣದ ಖರ್ಚು ಮುಗಿದು ಹೋಗುತ್ತೆ. ನಮಗೆ ಸ್ವಲ್ಪ ಖರ್ಚು ಬೀಳುದಂದ್ರೆ ಫೀಡಿಂಗ್ ನಲ್ಲಿ. ಕಡಲೆಕಾಯಿ ಹಿಂಡಿ ಅಂತ ಹೇಳಿದ್ರೆ 40 ರೂಪಾಯಿ ಇದೆ 1 ಕೆಜಿಗೆ. ಅಕ್ಕಿ ತೌಡ್ ಅಂದ್ರೆ 20-25 ರೂಪಾಯಿ ಇದೆ. ನೀವು 1 ದಿನಕ್ಕೆ 3 ಕೆಜಿ ಹಾಕ್ತೇನೆ ಅಂತ ಹೇಳಿದ್ರೆ ಆಹಾರವೇ ನಮಗೆ ಒಂದ್ ಸ್ವಲ್ಪ ವೆಚ್ಚದಾಯಕ ಆಗೋದು. ಇಲ್ಲ ನಾವು ಕೃತಕ ಆಹಾರವನ್ನ ಬಳಸ್ತೇವೆ ಅಂತ ಹೇಳಿದ್ರೆ 20 ಕೆಜಿಯ ಒಂದು ಬ್ಯಾಗಿಗೆ 1,500-1,800 ವ್ಯಾಲ್ಯೂ ಇದೆ. ಬೇರೆ ಬೇರೆ ಕಂಪನಿಯ ಆಹಾರಗಳು ನಿಮಗೆ ಸಿಗ್ತಾವೆ. ಅದೇ ನಮಗೆ ಒಂದು ಸ್ವಲ್ಪ ಖರ್ಚು ಬೀಳೋದು. ಕೃಷಿಯ ಜೊತೆಗೆ ಮೀನು ಕೃಷಿಯನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರೆ ನಿರ್ವಹಣೆಯ ವೆಚ್ಚ ಎಕ್ಸ್ಟ್ರಾ ನಮಗೆ ಇಲ್ಲ. ನಾವೇ ವಾಚ್ ಅಂಡ್ ವಾರ್ಡ್ ಮಾಡುವಂಥದ್ದು, ನಾವೇ ಆಹಾರ ಕೊಡ್ತೇವೆ, ನಾವೇ ನೋಡ್ಕೊಳ್ತೇವೆ. ಕೊನೆಗೆ ಬರೋದು ಮೀನು ಹಿಡುವಳಿ, ಅದನ್ನು ಯಾರು ಮಾಡ್ತಾರೆ ಅಂತ ಹೇಳಿ. ಈಗ ನಾವು ಸಣ್ಣ ಮಟ್ಟದಲ್ಲಿ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಮನೆಗೆ ಬೇಕಾಗಿದ್ದನ್ನ ಗಾಳ ಹಾಕಿ ಇಟ್ಕೊಳ್ಬಹುದು, ಅಥವಾ ಎಸಿಒ ಬಲ್ಲೆ ಕ್ಯಾಸ್ಟ್ ನೆಟ್ಟಿಂಗ್ ಅಂತ ಕರಿತೇವೆ. ಅದು ಎಲ್ಲರಿಗೂ ಆಪರೇಟ್ ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ. ಒಂದು ವೃತ್ತಿಪರ ಮೀನುಗಾರರಾದ್ರೆ ಆಪರೇಟ್ ಮಾಡ್ತಾರೆ, ಇಲ್ಲ ಗಾಳ ಹಾಕಿ ಮೀನ್ ಹಿಡಿಯೋರು ಇರ್ತಾರೆ. ತುಂಬಾ ಸುಲಭದ ಅಂತ ಹೇಳಿದ್ರೆ ಬಿಡು ಬಲ್ಲೆ ಅಂತ ಹೇಳಿ ಬಲೆ ಸಿಗತ್ತೆ, ಗಿಲ್ ನೆಟ್ ಅಂತ ಕರಿತೇವೆ, ಬಿಡು ಬಲ್ಲೆ ಹೇಳಿ ಕೊಳದ ಒಳಗೆ ಬಿಟ್ಬಿಡ್ತೇವೆ. ಜಿಗ್ಜಾಗ್ ಇದರಲ್ಲಾದ್ರೂ ಬಿಡಬಹುದು, ಅಥವಾ ಸುತ್ತ ಕವರ್ ಮಾಡ್ತಾ ಬಿಟ್ಟು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೀನು ಪಾಸ್ ಆಗುವಾಗ ನೆಟ್ ಒಳಗೆ ಗಿಲ್ ಸಿಕ್ಕಾಕೊಂಡು ಬಿಡ್ತವೆ. ಹೌದು, ಅದನ್ನೇ ನಾವು ಲಿಫ್ಟ್ ಮಾಡುವಂತಹದ್ದು, ಎತ್ತು ಬಿಡುವಂತಹದ್ದು. ಹೌದು, ಇದರ ಮೂಲಕ ಹಿಡಿಬಹುದು. ಮತ್ತೆ ಎಲ್ಲ ಮೀನುಗಳು ಸಿಗತ್ತಾ ಅಂತ ಹೇಳಿದ್ರೆ ನಾವು ಬಲೆಯ ಕಣ್ಣಿನ ಅಳತೆಯನ್ನ ಆಯ್ಕೆ ಮಾಡಿ ಬಿಟ್ಕೋಬೇಕಾಗತ್ತೆ. ನಾನು ಅವಾಗಲೇ ಹೇಳಿದೆ, ರೋಹು ಒಂದು ವರ್ಷದಲ್ಲಿ 3-4 ಕೆಜಿ ಬರುತ್ತೆ, ಎರಡನೇ ವರ್ಷಕ್ಕೆ ಅದು 1-2 ಕೆಜಿ ಬೆಳೆಯುತ್ತೆ ಅಂತ ಹೇಳಿ, ನಮಗೆ 4, 5, 6, 7, 8, 9 ಬೆಟ್ ಆ ರೀತಿಯಲ್ಲಿ ಬಲೆಗಳು ಬರ್ತವೆ. ಸೊ ನಮ್ಮ ಕೊಳಗಳಲ್ಲಿ ಮೀನಿನ ಗಾತ್ರ ಹೇಗಿದೆ ಅಂತ ನೋಡಿಕೊಂಡು ಕಣ್ಣಿನ ಅಳತೆಯನ್ನು ಡಿಸೈಡ್ ಮಾಡಿಕೊಂಡು ಮೀನು ಹಿಡಿಬಹುದು. ಸಣ್ಣ ಮೀನುಗಳು ಸಿಕ್ಕ ಹಾಕೊಳ್ಳೋದಿಲ್ಲ, ಆ ಬಲೆಯೊಳಗೆ ದಾಟಿ ಹೋಗುತ್ತೆ. ಹೌದು, ಮತ್ತೆ ಮಾರ್ಚ್ ಏಪ್ರಿಲ್ ಅಲ್ಲಿ ನೀರು ಹಾರಿಸ್ತೇವೆ ನಾವು, ನೀರು ಖಾಲಿಯಾಗತ್ತೆ, ಅವಾಗ ಎಳೆಯ ಬಲೆ ಏನಂತ ಹೇಳಿದೆ ಅದರಲ್ಲಿ ಕೂಡ ಸಂಪೂರ್ಣವಾಗಿ ಎಳೆದು ಹಾಕಬಹುದು. ಸಾಧಾರಣವಾಗಿ ಬಳಕೆಯಲ್ಲಿರುವಂತಹದ್ದು ಒಂದು ಗಾಳ ಹಾಕಿ ಮೀನು ಹಿಡಿಯುವಂತಹದ್ದು, ಅದು ಸಣ್ಣ ಮನೆಗೊಂದು 3 ಮೀನು ಸಾಕು 4 ಮೀನು ಸಾಕು ಅಂತ ಇದ್ದಾಗ. ಇನ್ನೊಂದು ಗಿಲ್ ನೆಟ್ ಕಟ್ಟಿ ಅದಕ್ಕೆ ಗಿಲ್ಲಿಂಗ್ ಆಗುವ ಹಾಗೆ ನೋಡ್ಕೊಳ್ಳೋದು, ಇದೆರಡೂ ಸಾಧಾರಣವಾಗಿ ಬಳಕೆಯಲ್ಲಿರುವಂತಹದ್ದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕೃಷಿ ಹೊಂಡಗಳು ಮತ್ತು ಕೊಳಗಳಲ್ಲಿ ಮೀನು ಸಾಕಾಣಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಮಿಲನಾ ಭರತ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9483534131. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9483534131. ತುಂಬ ಸಂತೋಷ ಮಿಲನಾ ಭರತ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕೃಷಿ ಹೊಂಡಗಳು ಮತ್ತು ಕೊಳಗಳಲ್ಲಿ ಮೀನು ಸಾಕಾಣಿಕೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೇಳುಗರೆ, ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 27,500 ರೂಪಾಯಿಯಿಂದ 28,200 ರೂಪಾಯಿ, ಅರಬಿಕಾ ಚೆರಿ 14,000 ರೂಪಾಯಿಯಿಂದ 15,700 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 17,000 ರೂಪಾಯಿಯಿಂದ 17,500 ರೂಪಾಯಿ, ರೊಬೆಸ್ಟಾ ಚೆರಿ 10,800 ರೂಪಾಯಿಯಿಂದ 11,700 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೇಳುಗರೆ, ನಾಳಿನ ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 08272222258. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಎಲ್ಐಸಿ ನಿವೇಶ್ ಪ್ಲಸ್ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ನಿಧನ ಸುದ್ದಿ. ಮಡಿಕೇರಿ ನಿವಾಸಿ ಕೆದಂಬಾಡಿ ಪ್ರಕಾಶ್ ಅವರು ಇಂದು ಮಂಗಳೂರಿನಲ್ಲಿ ನಿಧನರಾದರು. 77 ವರ್ಷ ಪ್ರಾಯದ ಕೆದಂಬಾಡಿ ಪ್ರಕಾಶ್ ಅವರ ಮೃತದೇಹವನ್ನು ಮಡಿಕೇರಿಯ ಕೆಳಗಿನಗೌಡ ಸಮಾಜದ ಬಳಿ ಇರುವ ಸುಗ್ರಹದಲ್ಲಿರಿಸಲಾಗಿದ್ದು ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 3 ಗಂಟೆಯ ನಂತರ ಮಡಿಕೇರಿಯ ಗೌಡರುದ್ರಭೂಮಿಯಲ್ಲಿ ನಡೆಯಲಿದೆ. ಮಾದಪಟ್ಟಣ ಗ್ರಾಮದ ನಿವಾಸಿ ಪುಟ್ಟ ಅವರ ಪತ್ನಿ ಶಿವಪ್ಪ ಅವರ ತಾಯಿ ಮುನಿಯಮ್ಮ ಅವರು 68ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಮುನಿಯಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯೊಳಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ಪೇರೂರು ಗ್ರಾಮ ಕುಂಡುಮಲೆ ಒಕ್ಕಪಟ್ಟೆದಾರ ಪಾಪು ಐಂಗ 86ನೇ ಬಯತಲು ಇಂದು ಮಜ್ಜನ ಮರಣಪಟ್ಟದು. ಕುಂಡುಮಲೆ ಪಾಪು ಐಂಡ ಆಖರಿ ಕಾರ್ಯ ನಾಳೆ ಐಂಡ ಸ್ವಂತ ಮನೆಯಲ್ಲಿ ನಡಪ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜುಂಪೆ. ಪ್ರಾಯೋಜಕರು ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಸುದ್ದಿ ಜೊಂಪೆ. ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಕಳೆದ 4 ತಿಂಗಳಿಂದ ಸುರಿದ ಮಳೆಯಿಂದ ತೊಂದರೆ ಆದ ಬಗೆಯಲ್ಲಿ ಲೋಕೋಪಯೋಗಿ, ಪಂಚಾಯತ್ ರಾಜ್, ಕೃಷಿ, ತೋಟಗಾರಿಕೆ, ಶಾಲಾ ಶಿಕ್ಷಣ, ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಹಂಗೆ ಹತ್ರದ ಸಂಸ್ಥೆಗೆ ಸೇರಿದಂಗೆ ಬ್ಯಾರೆ ಬ್ಯಾರೆ ಇಲಾಖೆಯಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗ ಎನ್ಎಸ್ ಬೋಸರಾಜ್ ಅವು ಮಾಹಿತಿ ಪಡೆದು ಪೇಟೆನ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾವಾಡಿಲಿ ಮಳೆ ಹಾನಿ ಪರಿಹಾರ ಬಗೆಯಲ್ಲಿ ನಡೆದ ಸಭೆಯಲ್ಲಿ ಮಾತಾಡ್ದು ಜಿಲ್ಲಾ ಉಸ್ತುವಾರಿ ಮಂತ್ರಿಗ ಕಳೆದ 4 ತಿಂಗಳಲ್ಲಿ ಸುರಿದ ಮಳೆಯಿಂದ ತೊಂದರೆ ಆಗಿದ್ದು ಈ ಬಗೆಯಲ್ಲಿ ನಿಖರ ಅಂಕಿ ಅಂಶ ನೀಡುವ ಹಂಗೆ ಮಂತ್ರಿಗ ನಿರ್ದೇಶನ ಕೊಟ್ಟಳು. ಸಭೆನ ಶುರುಳಿ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿಗ ಈ ಬಾರಿ ಜೂನ್ ತಿಂಗಳಿಂದ ಸೆಪ್ಟೆಂಬರ್ 14ಕ್ಕೆ ಮುಟ್ಟ ಆದ ಮಳೆನ ವಿವರಣೆ ನೀಡಿದೊ. ಈ ಸಮಯದಲ್ಲಿ ಮಾತನಾಡಿದ ಶಾಸಕರು ಡಾಕ್ಟರ್ ಮಂತರ್ಗೌಡ ಬೆಳೆ ಹಾನಿ ಸಂಬಂಧ ನಿಖರ ಮಾಹಿತಿ ಕೊಡೋಕು ರೈತರಿಗೆ ಯಾವುದೇ ಅನ್ಯಾಯ ಆಗದಂಗೆ ಗಮನ ಹರಿಸೋಕೂತ ಅವು ಹೇಳ್ದು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಹೆಚ್ಚುವರಿ ಜಿಲ್ಲಾಧಿಕಾರಿಗ ಬ್ಯಾರೆ ಬ್ಯಾರೆ ಅಧಿಕಾರಿ ವರ್ಗದವು ಸೇರಿದ್ದು. ಶಾಸಕ ಡಾಕ್ಟರ್ ಮಂತರ್ಗೌಡ ಅವರ ಅಧ್ಯಕ್ಷತೆಯಲ್ಲಿ ಸೆಪ್ಟೆಂಬರ್ 17ರಂದು ಸೋಮರಪೇಟೆ ತಾಲೂಕು ಪಂಚಾಯಿತಿ ಸಭಾಬಾಡಿಲಿ ನಡೆಯಕಿದ್ದ ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆನ ಕಾರಣಾಂತರಂದ ಮುಂದೂಡಲಾವುಟೂತ ಸೋಮರಪೇಟೆ ತಾಲೂಕು ಪಂಚಾಯಿತಿ ಇಒ ಪರಮೇಶ್ ಅವು ಗೊತ್ತು ಮಾಡಿಯಳು. ಅಕ್ಟೋಬರ್ 17ಕ್ಕೆ ತುಳಸಂಕ್ರಮಣ ಅವ್ವಾ ಕಾವೇರಿಯ ಪವಿತ್ರ ಕಾವೇರಿ ತೀರ್ಥೋದ್ಭವಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ರೀತಿನ ಪೂರ್ವ ತಯಾರಿ ಮಾಡ್ಕೊಂಬಕ್ಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಳು. ಇಂದು ನಡೆದ ಭಾಗಮಂಡಲದ ಶ್ರೀ ಬಗಂಡೇಶ್ವರ ದೇವಾಲಯದ ಸಭಾವಾಡಿಲಿ ನಡೆದ ಸಭೆಯಲ್ಲಿ ಮಂತ್ರಿಗ ಮಾತಾಡ್ದು ತೀರ್ಥೋದ್ಭವ ಸಮಯದಲ್ಲಿ ತಲಕಾವೇರಿಲಿ ಭಕ್ತಾದಿಗಳಿಗೆ ಯಾವುದೇ ರೀತಿನ ತೊಂದರೆ ತಾಪತ್ರೆ ಆಗದ ಹಂಗೆ ಕಟ್ಟುನಿಟ್ಟಾಗಿ ಗಮನ ಹರಿಸೋಕು ಈ ಬಾರಿ ಅಕ್ಟೋಬರ್ 17ಕ್ಕೆ ಮಧ್ಯಾಹ್ನ 1:44 ಮಕರ ಲಗ್ನಲಿ ಪವಿತ್ರ ಅವ್ವಾ ಕಾವೇರಿಯ ತೀರ್ಥೋದ್ಭವ ಭಕ್ತಾದಿಗಳಿಗೆ ಕಂಡದೆ. ಭಕ್ತಾದಿಗ ಜಾಸ್ತಿ ಸಂಖ್ಯೆಯಲ್ಲಿ ಆಗಮಿಸುವ ಸಾಧ್ಯತೆ ಇರದರಿಂದ ಅವಶ್ಯ ಕ್ರಮ ವಹಿಸಕೂತ ಮಂತ್ರಿಗ ಸೂಚನೆ ಕೊಟ್ಟಳು. ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ, ಸಾರಿಗೆ ಇಲಾಖೆ ಅಧಿಕಾರಿಗ, ಕಾವೇರಿ ನೀರಾವರಿ ನಿಗಮ, ಸೆಸ್ಕ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬ್ಯಾರೆ ಬ್ಯಾರೆ ಇಲಾಖೆ ಅಧಿಕಾರಿಗಳಿಗೆ ಅಗತ್ಯ ತಯಾರಿ ಮಾಡ್ಕೊಂಬಕ್ಕೆ ಮಂತ್ರಿಗ ಸೂಚನೆ ಕೊಟ್ಟಳು. ಜಿಲ್ಲಾಧಿಕಾರಿಗಳ ಸಲಹೆ ಸೂಚನೆನ ಅಧಿಕಾರಿಗ ಕಟ್ಟುನಿಟ್ಟಾಗಿ ಪಾಲಿಸೋಕು ಹಂಗೆ ಮನಾರಕ್ಕೆ ಜಾಸ್ತಿ ನಿಗಾ ಕೊಡಗುತ್ತ ಅವು ಕಿವಿಮಾತು ಕೊಟ್ಟು ಕಳೆದ ಬಾರಿ ಆಗಿದ್ದ ಸಮಸ್ಯೆನ ಸರಿಪಡಿಸಿಕೊಂಡು ಈ ಬಾರಿ ಒಳ್ಳೆ ರೀತಿ ಚಾಕ್ರಿ ಮಾಡೋಕೂತ ಅಧಿಕಾರಿಗಳಿಗೆ ತಿಳಿಸಿಕೊಟ್ಟು ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಹೆಚ್ಚುವರಿ ಜಿಲ್ಲಾಧಿಕಾರಿಗ ಎಲ್ಲಾ ಅಧಿಕಾರಿ ವರ್ಗದವು ಕೂಡಿಯಾಡಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕಡೆಯಿಂದ ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತಿ ಆಚರಣೆ ಸೆಪ್ಟೆಂಬರ್ 17ರಂದು ನಾಳೆ ಹೊತ್ತಾರೆ 11 ಗಂಟೆಗೆ ಪ್ಯಾಟಿನ ಗಾಂಧಿ ಭವನದಲ್ಲಿ ನಡೆದಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ್, ಶಾಸಕರು, ಸಂಸದರು, ಜಿಲ್ಲಾಧಿಕಾರಿಗ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗ, ಬ್ಯಾರೆ ಬ್ಯಾರೆ ಅಧಿಕಾರಿಗ ಮುಖ್ಯಪಟ್ಟವು ಸೇರುವೆ. ಕಾರ್ಮಿಕ ಮಂತ್ರಿ ಸಂತೋಷ್ ಎಸ್ ಲಾಡು ಅವು ನಾಳೆ ಸೆಪ್ಟೆಂಬರ್ 17ರಂದು ಕೊಡಗು ಜಿಲ್ಲಾ ಪ್ರವಾಸ ಹಮ್ಮಿಕೊಂಡಳು. ಮಂತ್ರಿಗ ನಾಳೆ ಹೊತ್ತಾರೆ 9 ಗಂಟೆಗೆ ಪ್ಯಾಟಿನ ಐಬಿಲಿ ಜಿಲ್ಲಾಧಿಕಾರಿಗ, ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗ ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳ ನಡುವೆ ಚರ್ಚೆ ನಡೆಸುವೆ. ಹಂಗೆ ಹೊತ್ತಾರೆ 11 ಗಂಟೆಗೆ ಪ್ಯಾಟೆನ ಹಿಲ್ಡೇಲ್ ರೆಸಾರ್ಟ್ ಕ್ರಿಸ್ಟಲ್ ಹಾಲ್ಲಿ ಕೊಡಗು ಜಿಲ್ಲೆನ ಅಸಂಘಟಿತ ವರ್ಗಗಳ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ಹಂಚುವೆ. ಮಧ್ಯಾಹ್ನ ಮೇಲೆ 3 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಲಿ ಕೊಡಗು ಜಿಲ್ಲೆನ ಬೇರೆ ಬೇರೆ ಸಂಸ್ಥೆಗಳ ಮುಖ್ಯಪಟ್ಟವರೊಟ್ಟಿಗೆ ಚರ್ಚೆ ನಡೆಸುವೆತ ಕಾರ್ಮಿಕ ಮಂತ್ರಿಗಳ ಆಪ್ತ ಕಾರ್ಯದರ್ಶಿಗ ಮಾಹಿತಿ ಕೊಟ್ಟೋಳೋ. ಕಾಲೇಜು ಶಿಕ್ಷಣ ಇಲಾಖೆ ಪ್ಯಾಟೆನ ಸರ್ಕಾರಿ ಶುರುವಿನ ದರ್ಜೆ ಮಹಿಳಾ ಕಾಲೇಜು ಕಡೆಯಿಂದ ಸರ್ಕಾರಿ ಶುರುವಿನ ದರ್ಜೆ ಮಹಿಳಾ ಕಾಲೇಜಿನ ಹೊಸದಾಗಿ ಕಟ್ಟಿಸಿದ ಕಟ್ಟಡದ ಉದ್ಘಾಟನಾ ಜಂಬರಣ 22 ಸೆಪ್ಟೆಂಬರ್ ಹೊತ್ತಾರೆ 11:30 ಗಂಟೆಗೆ ಪ್ಯಾಟೆನ ಜೂನಿಯರ್ ಕಾಲೇಜು ಅಂಗಳದ ಕಾಲೇಜು ಸಭಾಬಾಡಿಲಿ ನಡೆದಿದೆ. 66 bar 11 kV ವಿದ್ಯುತ್ ಉಪಕೇಂದ್ರದ ಹೊರಹೋವ FR ಭಾಗಮಂಡಲ ಫೀಡರ್ಲಿ 18 ಸೆಪ್ಟೆಂಬರ್ ನಾಡ್ದು ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆಗೆ ಮುಟ್ಟ ಅವ್ವ ಕಾವೇರಿಯ ಜಾತ್ರೆಯ ಬಗೆಯಲ್ಲಿ ರಿಪೇರಿ ಕೆಲಸ ಇರದರಿಂದ ತಾಲತ್ಮನೆ ಅಪ್ಪಂಗಳ ಬೆಟ್ಟಗೇರಿ ಚೀರಂಬಾಣೆ ಚಿಟ್ಟಿಮಾನಿ ಭಾಗಮಂಡಲ ತಲಕಾವೇರಿ ಅಯ್ಯಂಗೇರಿ ಸುತ್ತಮುತ್ತ ಜಾಗಲಿ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಹೈದರಾಬಾದ್ಲಿ ನಡೆದ ರಾಷ್ಟ್ರಮಟ್ಟದ ಫ್ಲಾಗ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಪೈಪೋಟಿಲಿ ಕರ್ನಾಟಕ ತಂಡದ ನಾಯಕಿ ಆಗಿ ಪ್ರತಿನಿಧಿಸಿದ್ದ ಬಿಎಂ ದೀನಾ ಅಕ್ಟೋಬರ್ ಚೈನಾ ದೇಶದಲ್ಲಿ ನಡೆಸುವ ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾವಳಿಗೆ ಆಯ್ಕೆಯಾಗುಟ್ಟು ಈಗೂಡೆ ದೀನಾ ರಾಜ್ಯ ಪ್ರಶಸ್ತಿ ವಿಜೇತೆ ಚೆನ್ನೈನ ಕೋಟೆ ಸರ್ಕಾರಿ ಶಾಲಾ ಶಿಕ್ಷಕಿ ಬಿಬಿ ಜಾಜಿ ಹಂಗೆ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಮೋಹನ್ ಕುಮಾರ್ ಅವರ ಮಗಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಬ್ರಾಂಚ್ ಇನ್ ವ್ಯಾಲಿ ಮಡಿಕೇರಿ. ಫೋನ್ 22557 1. ಆಂಥೂರ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್ ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮುಳಿಯ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್, ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್. ರೇಂಜ್ ಸ್ಟಾರ್ಟ್ಸ್ ಫ್ರಮ್ ರುಪೀಸ್ 3,900. ವಿಸಿಟ್ ಮುಳಿಯಾ ಟು ಎಕ್ಸ್ಪ್ಲೋರ್ ಸ್ಟನ್ನಿಂಗ್ ಡೈಮಂಡ್ ಆರ್ನಮೆಂಟ್ ಕಲೆಕ್ಷನ್. 95% ಎಕ್ಸ್ಚೇಂಜ್ ಹಾಗೂ 90% ಬೈಬ್ಯಾಕ್ ಗ್ಯಾರಂಟಿಯೊಂದಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಪುತ್ತೂರು, ಬೆಳ್ತಂಗಡಿ, ಗೋಣಿಕೊಪ್ಪಲ್, ಮಡಿಕೇರಿ. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ. 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಎರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಗೌರಿ ಗಣೇಶ ಹಬ್ಬದ ಕೊಡುಗೆ. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲಾತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸೆಪ್ಟೆಂಬರ್ 8 ಮರಣಪಟ್ಟ ಬಲಮುರಿ ಗ್ರಾಮ ಕಾಳೆಕುಟ್ಟಡ ಭೀಮಯ್ಯ ಶಂಭು ಐಂಡಮಾದ ಕಾರ್ಯ ಇದೇ 18 ಬ್ಯಾಳ ಚಪಲಕ 12 ಗಂಟೆಗೆ ಬಲಮುರಿ ಗ್ರಾಮತ್ಲುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡ್ಪ. ಒಕ್ಕಕಾರ ಊರ್ಕಾರ ಬಿಂದು ಚೆಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿತು ಬರೋಣ ಐಂಡ ಪೊಣ್ಣು ಪೊನ್ನಮ್ಮ ಮಕ್ಕ ಮೈಮಕ್ಕ ಪಿಂಜ ಸಂಸಾರ ಕಾರ ಕಟ್ಟಂಡಿತು.